7133. ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ 2022-23 ಸಾಲಿನ ಡಿಪ್ಲೊಮಾ ಪ್ರಥಮ ವರ್ಷದ ಪ್ರವೇಶಾತಿ ಇದೇ 19 ಆರಂಭವಾಗಿದೆ. ಸಿಇ, ಸಿಎಸ್, ಇಎಂಸಿ, ಎಂಇ ಕೋರ್ಸ್ಗಳು ನಿಮಗಾಗಿ. ಮೆರಿಟ್ ಬೇಸ್ಡ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ತಾರೀಕು 26/5/2022 ಸಂಜೆ 5:30. ಅತಿ ಕಡಿಮೆ ಪ್ರವೇಶ ಶುಲ್ಕ, ವಿವಿಧ ವಿದ್ಯಾರ್ಥಿ ವೇತನಗಳು, ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ವ್ಯವಸ್ಥೆ, ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ಘಟಕ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448003279. ವೆಬ್ಸೈಟ್ https://dtech.karnataka.gov.in. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221601 ಆರ್ ಲಾಗ್ ಆನ್ ಟು www.cancermiraj.com. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಹೂವಿನ ಬೆಳೆಗಳಲ್ಲಿ ಸಂರಕ್ಷಿತ ಕೃಷಿ ಕುರಿತು ಡಾ ಸತೀಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಿಸಿದ್ದಾರೆ ರಾಮೇಶ್ವರ್ ಶಿರಬಡಗಿ. ಡಾ ಸತೀಶ್ ಪಾಟೀಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ಈ ಸಂರಕ್ಷಿತ ಕೃಷಿ ಅಂದರೆ ಏನಂತ ತಿಳಿಸ್ಕೊಡ್ತೀರಿ? ಬೆಳೆಗಳಿಗೆ ಬೇಕಾಗುವಂತಹ ವಾತಾವರಣವನ್ನು ತಕ್ಕ ಮಟ್ಟಿಗೆ ಒದಗಿಸಿ ಅವುಗಳ ಬೇಸಾಯ ಮಾಡುವುದೇ ಸಂರಕ್ಷಿತ ಕೃಷಿ ಅಂತೇಳಿ ನಾವು ಹೇಳ್ಬೋದು. ಇನ್ನೊಂದು ರೀತಿಯಾಗಿ ಹೇಳಬೇಕಂತಂದರೆ ವಾತಾವರಣದ ವೈಪರೀತ್ಯಗಳಿಂದ, ಅಂದರೆ ಉಷ್ಣತೆ, ಬೆಳಕು, ಆರ್ದ್ರತೆ, ಗಾಳಿ ಮತ್ತು ಕೀಟಗಳ ಹಾವಳಿಗಳಿಂದ ಬೆಳೆಗಳನ್ನು ರಕ್ಷಿಸಿ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸಿ ಬೇಸಾಯ ಮಾಡುವುದೇ ಸಂರಕ್ಷಿತ ಕೃಷಿ ಅಂತಲೂ ನಾವು ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯಗಳಿಂದ ಮಾತ್ರವಲ್ಲದೆ ಬೆಳೆಗಳನ್ನು ಹೆಚ್ಚಿನ ಮತ್ತು ಕಡಿಮೆ ಪ್ರಮಾಣದ ನೀರು ಮತ್ತು ಪೋಷಕಾಂಶಗಳಿಂದ ರಕ್ಷಿಸುವುದೇ ಸಂರಕ್ಷಿತ ಕೃಷಿ. ಹೀಗೆ ನಾವು ಹಲವಾರು ರೀತಿಯಿಂದ ಸಂರಕ್ಷಿತ ಕೃಷಿಯನ್ನು ವ್ಯಾಖ್ಯಾನಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಸಂರಕ್ಷಿತ ಕೃಷಿಯು ಹೆಚ್ಚು ಹೆಚ್ಚು ಜನಪ್ರಿಯವಾಗಲು ಏನು ಕಾರಣ ಅಂತೀರಿ? ಸಾಂಪ್ರದಾಯಿಕ ತೋಟಗಾರಿಕೆ ಬಹುತೇಕ ಸ್ವಾಭಾವಿಕ ಕೃಷಿ ಪದ್ಧತಿಯಾಗಿದೆ. ಈ ಒಂದು ಇದರಲ್ಲಿ ರೈತರು ಉಳುಮೆ, ಬಿತ್ತನೆ, ಗೊಬ್ಬರ, ಔಷಧಿ ಹಾಗೂ ನೀರಾವರಿ ಅಂಶಗಳ ಮೇಲೆ ಮಾತ್ರವನ್ನು ನಿಯಂತ್ರಣ ಹೊಂದಿರ್ತಾರೆ. ಬೆಳಕು, ಗಾಳಿ, ಉಷ್ಣತೆ ಮತ್ತು ತೇವಾಂಶದ ಮೇಲೆ ಯಾವುದೇ ರೀತಿಯಾದಂಥ ನಿಯಂತ್ರಣ ಇರುವುದಿಲ್ಲ. ಆದರೆ ಈ ಅಂಶಗಳು ಹೆಚ್ಚು ಉತ್ಪಾದನೆ ಮತ್ತು ಗುಣಮಟ್ಟ ನಿರ್ಧರಿಸುವಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸುವುದರಿಂದ ಹಸಿರುಮನೆಯಾಗಲಿ ಅಥವಾ ಸಂರಕ್ಷಿತ ಬೇಸಾಯ ತಂತ್ರಜ್ಞಾನ ಆಗಲಿ ಈ ಎಲ್ಲ ಅಂಶಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದೆ. ಈ ರೀತಿ ಬೆಳೆಗಳಿಗೆ ಪೂರಕವಾದಂಥ ವಾತಾವರಣವನ್ನು ಒದಗಿಸುವುದಲ್ಲದೆ ವೈಪರೀತ್ಯಗಳಿಂದ ಬೆಳೆಗಳನ್ನು ರಕ್ಷಿಸಿ ಬೇಸಾಯ ಮಾಡುವುದರಿಂದ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚು ಲಾಭ ಪಡೆಯಬಹುದಾಗಿದೆ. ಇದಲ್ಲದೆ ಜನರಲ್ಲಿ ಹೆಚ್ಚುತ್ತಿರುವ ಗುಣಮಟ್ಟದ ಅರಿವು ಕೂಡ ಇಂತಹ ತಂತ್ರಜ್ಞಾನದ ಕಡೆಗೆ ಗಮನವನ್ನು ಸೆಳೆಯುತ್ತಿದೆ. ಈ ಆಧುನಿಕ ತಂತ್ರಜ್ಞಾನ ಹವಾಮಾನದ ಮೇಲೆ ಕಡಿಮೆ ಅವಲಂಬಿತವು ಮತ್ತು ಗುಣಮಟ್ಟ ಮತ್ತು ಇಳುವರಿಯನ್ನು ನಿರ್ಧರಿಸುವಲ್ಲಿ ಹೆಚ್ಚು ಸಹಕಾರಿಯೂ ಆಗಿರುವುದರಿಂದ ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಪಡೆಯುತ್ತಿದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಈ ಸಂರಕ್ಷಿತ ಕೃಷಿ ಮಾಡಬೇಕಾದ್ರೆ ನಮಗೆ ಯಾವ ರೀತಿಯಾದಂಥ ಅನುಕೂಲತೆ ಅಥವಾ ರಚನೆಗಳು ಬೇಕಾಗ್ತವಂತೀರಿ? ಈ ಒಂದು ಪೂರಕವಾದಂತಹ ವಾತಾವರಣವನ್ನು ನಾವು ಬೆಳೆಗಳಿಗೆ ಪೂರೈಸಿ ಹೆಚ್ಚಿನ ಪ್ರಮಾಣದ ಗುಣಮಟ್ಟದ ಇಳುವರಿಯನ್ನು ಪಡೆಯಬೇಕಾದರೆ ನಮಗೆ ಹಸಿರು ಮನೆ, ನೆರಳು ಮನೆಗಳು ಮತ್ತು ಕೀಟ ಪರದೆ ಮನೆಗಳು ಅತ್ಯಂತ ಅವಶ್ಯಕ ಅಂತೇಳಿ ನಾವು ಹೇಳಬೇಕಾಗ. ಈ ಹಸಿರು ಮನೆ ಅಂದ್ರಲ್ಲ, ಅದರ ಅರ್ಥ ತಿಳಿಸ್ಕೊಡ್ತೀರಿ? ಬಹಳಷ್ಟು ಜನರು ರಚನೆಗಳಿಗೆ ಹಸಿರು ಬಣ್ಣದ ಸೆಡ್ನೆಟ್ ಹೊದಿಸುವುದರಿಂದ ಹಸಿರು ಮನೆಗಳೆಂದು ತಿಳಿದಿರುತ್ತಾರೆ. ಆದರೆ ಸರಿಯಾದ ಅರ್ಥದಲ್ಲಿ ಯಾವ ರಚನೆಗಳು ಹಸಿರು ಮನೆಯ ಪರಿಣಾಮವನ್ನು ಹೊಂದಿರುತ್ತವೆಯೋ ಅವುಗಳನ್ನು ನಾವು ಹಸಿರು ಮನೆಗಳೆಂದು ಕರೆಯಬೇಕಾಗ್ತದೆ. ಹಸಿರು ಮನೆಗಳು ಈ ಒಂದು ಮರದಾಗಲಿ ಅಥವಾ ಲೋಹದ ಚೌಕಟ್ಟಿನ ಒಂದು ಕಟ್ಟಡ ಆಗಿರ್ತವೆ. ಪಾರದರ್ಶಕ ಮತ್ತು ಅರೆಪಾರದರ್ಶಕ ಹೊದಿಕೆಯನ್ನು ಹೊಂದಿರ್ತವೆ. ಅವುಗಳಲ್ಲಿ ಬೆಳೆಯುವ ಬೆಳೆಗಳು ಬೇಸಾಯಕ್ಕೆ ಅನುಕೂಲಕರ ವಾತಾವರಣವನ್ನು ಕಲ್ಪಿಸಿ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗ್ತದೆ. ಅಂತಹ ಮನೆಗಳಿಗೆ ನಾವು ಹಸಿರು ಮನೆಗಳೆಂದು ಕರೆಯುತ್ತೇವೆ. ಹಸಿರು ಮನೆಯ ಪರಿಣಾಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹಸಿರು ಮನೆಯ ಪರಿಣಾಮ ಅಂತಂದರೆ ಹಸಿರು ಮನೆಗಳೇ ಹೊದಿಸಿದ ಪಾರದರ್ಶಕ ಹೊದಿಕೆಗಳನ್ನು ಛೇದಿಸಿ ಬಂದಂತಹ ಬೆಳಕು ನಷ್ಟವಾಗದೆ ಬೆಳೆಗಳಿಗೆ ಸಂಪೂರ್ಣವಾಗಿ ಉಪಯೋಗವಾಗುವುದರಿಂದ ಮನೆಯಲ್ಲಿ ರಾತ್ರಿ ವೇಳೆಯಲ್ಲಿ ಹಸಿರು ಮನೆಯಲ್ಲಿ ಗಾಳಿ ಆಡದಂತೆ ಗವಾಕ್ಷಿಗಳನ್ನು ಮುಚ್ಚುವುದರಿಂದ ಗಿಡಗಳ ಅಥವಾ ಸಸಿಗಳ ಉಸಿರಾಟದಿಂದ ಬರುವ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ಒಳಗಡೆ ಹೆಚ್ಚಿಸುವುದರಿಂದ ತಿಥಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಈ ಒಂದು ಎರಡು ಬೆಳಕು ಮತ್ತು ಇಂಗಾಲದ ಡೈ ಆಕ್ಸೈಡ್ ಪ್ರಮಾಣ ಹೆಚ್ಚಿಸಿ ನಾವು ದ್ಯುತಿ ಸಂಶ್ಲೇಷಣೆಯನ್ನು ಕ್ರಿಯೆಯನ್ನು ಜಾಸ್ತಿ ಮಾಡ್ತೀವಲ್ಲ, ಈ ಒಂದು ಪರಿಣಾಮ ಆ ಮನೆಗಳಲ್ಲಿ ಇರುವುದರಿಂದ ಅದಕ್ಕೆ ನಾವು ಹಸಿರುಮನೆ ಪರಿಣಾಮ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಸಂರಕ್ಷಿತ ಕೃಷಿ ಅಥವಾ ಈ ಹಸಿರುಮನೆ ಏನದವಲ್ರಿ, ಮತ್ತು ಇವನ್ನ ಬೇಸಾಯ ಮಾಡೋದರಿಂದ ಏನೇನು ಪ್ರಯೋಜನಗಳು ಆಗ್ತಾವಂತೀರಿ? ಈ ಹಸಿರುಮನೆ ಬೇಸಾಯದಿಂದ ನಾನಾ ವಿಧವಾಗಿ ಉಪಯೋಗಗಳಿದ್ದಾವೆ. ಅವು ಯಾವಪ್ಪ ಅಂತಂದರೆ, ಒಳ್ಳೆಯದಾಗಿ ತಳಿ ಅಥವಾ ಬೆಳೆಯ ಆನುವಂಶಿಕ ಉತ್ಪಾದನಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾವು ಬಳಸಿಕೊಂಡು ಅತ್ಯಧಿಕ ಇಳುವರಿಯನ್ನು ಅಥವಾ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ. ಎರಡನೇದು ಹೇಳಪ್ಪ ಅಂತಂದರೆ, ವರ್ಷದ ಎಲ್ಲ ಕಾಲದಲ್ಲೂ ಮಾರುಕಟ್ಟೆಯ ಅವಶ್ಯಕತೆಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಮೂರನೆಯದಾಗಿ, ಅತ್ಯುತ್ತಮ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಸಾಧ್ಯ ಆಗ್ತದೆ. ನಾಲ್ಕನೆಯದಾಗಿ, ನೀರು ಮತ್ತು ಪೋಷಕಾಂಶಗಳ ಸಂಪೂರ್ಣ ಸದ್ಬಳಕೆಯನ್ನು ನಾವು ಇಲ್ಲಿ ಮಾಡಿದಂತಾಗ್ತದೆ. ಮತ್ತು ಇದಲ್ಲದೆ ಅಕಾಲದಲ್ಲಿ ಬೆಳೆ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದು ಆಗಿದೆ. ಇನ್ನು ಕೊನೆಯದಾಗಿ, ಕೀಟ ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಿಸಿ ಗುಣಮಟ್ಟದ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ. ಈ ರೀತಿಯಾಗಿ ಹಸಿರುಮನೆಯನ್ನು ಉಪಯೋಗಗಳನ್ನು ನಾವು ಹೇಳಬಹುದು. ಆಧುನಿಕ ತೋಟಗಾರಿಕೆಯಲ್ಲಿ ಯಾವ ರೀತಿಯಾಗಿ ಹಸಿರುಮನೆ ಅಥವಾ ಈ ಸಂರಕ್ಷಿತ ಮನೆ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತದೆ ಅಂತೀರಿ? ಆಧುನಿಕ ತೋಟಗಾರಿಕೆ ತಾಂತ್ರಿಕತೆ ಮೂಲಕ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ಕೈಗೊಳ್ಳಲಾಗುವ ಎಲ್ಲ ಪದ್ಧತಿಗಳಿಗಿಂತ ಹಸಿರುಮನೆ ತಾಂತ್ರಿಕತೆಯು ಮೇಲ್ಮಟ್ಟದಾಗಿದೆ. ಹಸಿರುಮನೆ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಅಥವಾ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾಗಿ ನಾವು ಬಳಸಲಾಗ್ತದೆ. ಮೊದಲನೇದಾಗಿ, ರೋಗ ಮತ್ತು ಕೀಟಮುಕ್ತ ತೋಟಗಾರಿಕೆ ಬೆಳೆಗಳ ಸಸ್ಯೋತ್ಪಾದನೆ. ತರಕಾರಿ, ಹಣ್ಣು ಮತ್ತು ಹೂವಿನ ಬೆಳೆಗಳ ಸಸ್ಯಾಭಿವೃದ್ಧಿಯನ್ನು ನಾವು ಎಲ್ಲಿ ಮಾಡ್ತೀವಿ ಅಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ಬಳಸಬಹುದಾಗಿದೆ. ಎರಡನೇದಾಗಿ, ಹೆಚ್ಚು ಬೆಲೆ ಬಾಳತಕ್ಕಂಥ ಸಂಕರಣ ತಳಿಗಳ ಬೀಜಗಳ ಉತ್ಪಾದನೆಗಾಗಿ ಈ ಹಸಿರುಮನೆಗಳನ್ನು ಬಳಸಲಾಗ್ತದೆ. ಇನ್ನು ಜೀವತಂತ್ರಜ್ಞಾನ ಸಸಿಗಳನ್ನು, ಅಂದರೆ ಟಿಶ್ಯೂ ಕಲ್ಚರ್ನಿಂದ ಮಾಡತಕ್ಕಂಥ ಸಸಿಗಳನ್ನು ನಾವು ಗಡಿಸಿಗೊಳಿಸೋದಕ್ಕಾಗಿ ಅಥವಾ ಬಿರುಸು ಮಾಡೋದಕ್ಕಾಗಿ ಅಥವಾ ಹಾರ್ಡಿಂಗ್ ಅಂತ ಕರಿತೀವಲ್ಲ, ಅದನ್ನು ಮಾಡುವುದಕ್ಕಾಗಿ ಹೆಚ್ಚಿನ ಒಂದು ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಇನ್ನು ಅನಾನುಕೂಲ ವಾತಾವರಣ, ಎಲ್ಲಿ ನಮಗೆ ಯಾವುದೇ ಬೆಳೆಗಳನ್ನು ಬೆಳೆಯಲು ಅನುಕೂಲವಿಲ್ಲವೋ ಅಂಥ ಪ್ರದೇಶಗಳಲ್ಲಿ ಈ ಒಂದು ಹಸಿರುಮನೆಯನ್ನು ನಾವು ರಚನೆಯನ್ನು ಮಾಡಿಕೊಂಡು ಅಂಥ ಪ್ರದೇಶಗಳಲ್ಲಿಯೂ ಕೂಡ ನಾವು ಬೆಳೆಗಳನ್ನು ಬೆಳೆಯಬೇಕಾಗ್ತದೆ. ರಫ್ತು ಮಾರುಕಟ್ಟೆಗೆ ಅಗತ್ಯವಾದಂತಹ ಉತ್ತಮ ಗುಣಮಟ್ಟದ ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆಗಳನ್ನು ಮಾಡಬೇಕಾದ್ರೆ ಈ ಒಂದು ಹಸಿರುಮನೆಗಳನ್ನು ನಾವು ಜಾಸ್ತಿ ಉಪಯೋಗ ಮಾಡ್ತೇವೆ. ಇನ್ನು ಕೊನೆಯದಾಗಿ ಹೇಳಬೇಕಪ್ಪ ಅಂತಂದರೆ, ನಗರ ಮತ್ತು ಪಟ್ಟಣ ಪ್ರದೇಶಗಳ ಬೇಡಿಕೆಯನ್ನು ಪೂರೈಸುವಲ್ಲಿ ಈ ಒಂದು ಹಸಿರುಮನೆಯ ಪಾತ್ರ ಬಹಳ ಮಹತ್ವದಾಗಿದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಹಸಿರುಮನೆಯಲ್ಲಿ ವಿಧಗಳು ಏನಾದರೂ ಅದಾವ ಅಂತೀರೇನ? ನಮ್ಮ ಉದ್ದೇಶದ ಮೇಲೆ ಅಥವಾ ಅದಕ್ಕೆ ವಧಿಸ್ತಕ್ಕಂಥ ವಧಿಕೆ ಆಧಾರದ ಮೇಲೆ ಮತ್ತು ನಾವು ಅದಕ್ಕೆ ಖರ್ಚು ಮಾಡ್ತಕ್ಕಂಥ, ಅಂದರೆ ಕಟ್ಟಡಕ್ಕೆ ಖರ್ಚು ಮಾಡ್ತಕ್ಕಂಥ ವೆಚ್ಚದ ಆಧಾರದ ಮೇಲೆ ನಾವು ಹಸಿರುಮನೆಗಳನ್ನು ಬೇರೆ ಬೇರೆ ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತಲಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದರೆ, ಅದರಲ್ಲಿ ವಾತಾವರಣ ನಿಯಂತ್ರಣವನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಮತ್ತು ನಾವು ಅದಕ್ಕೆ ಎಷ್ಟು ಖರ್ಚನ್ನು ಮಾಡ್ತೀವಿ ಎಂಬುದರ ಆಧಾರದ ಮೇಲೆ ನಾವು ಹಸಿರುಮನೆಗಳನ್ನು ಕೆಲವು ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ, ಅಧಿಕ ವೆಚ್ಚದ ಹಸಿರುಮನೆ ಅಥವಾ ಪೂರ್ಣ ವಾತಾವರಣ ನಿಯಂತ್ರಣ ಹಸಿರುಮನೆ ಅಂತೇಳಿ ನಾವು ಕರಿತೇವೆ. ಎರಡನೇದಾಗಿ, ಮಧ್ಯಮ ವೆಚ್ಚದ ಹಸಿರುಮನೆ ಅಥವಾ ಅರೆ ವಾತಾವರಣ ನಿಯಂತ್ರಿತ ಹಸಿರುಮನೆ ಅಂತೇಳಿ ನಾವು ಕರಿತೇವೆ. ಮೂರನೆಯದಾಗಿ, ಕಡಿಮೆ ವೆಚ್ಚದ ಹಸಿರುಮನೆ ಅಥವಾ ನೈಸರ್ಗಿಕ ಗವಾಕ್ಷಿಯ ಹಸಿರುಮನೆ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ. ಇಲ್ಲಿ ನಾವು ಏನು ಹೇಳ್ಬೇಕಪ್ಪ ಅಂತಂದರೆ, ಅಧಿಕ ವೆಚ್ಚದ ಹಸಿರುಮನೆಯಲ್ಲಿ ನಾವು ಎಲ್ಲ ರೀತಿಯ ವಾತಾವರಣವನ್ನು ನಿಯಂತ್ರಣದಲ್ಲಿ ನಾವು ಸಾಧ್ಯ ಆಗ್ತದೆ. ಬೆಳೆಗಳಿಗೆ ಪೂರಕವಾದಂತಹ ಬೆಳಕು, ಉಷ್ಣತೆ, ಆರ್ದ್ರತೆ, ನೀರು ಹಾಗೂ ಪೋಷಕಾಂಶಗಳನ್ನು ನಾವು ಒದಗಿಸಲು ಸಾಧ್ಯ ಆಗ್ತದೆ. ಇಲ್ಲಿ ನಾವು ಉತ್ತಮ ಗುಣಮಟ್ಟದ ರಫ್ತು ಗುಣಮಟ್ಟದ ಉತ್ಪಾದನೆಗಾಗಿ ಇವುಗಳನ್ನು ಹೆಚ್ಚಾಗಿ ನಾವು ಬಳಸ್ತೇವೆ. ಹೆಚ್ಚಾಗಿ ಟೆಂಪರೇಟ್ ಅಥವಾ ಶೀತ ವಲಯಗಳಲ್ಲಿ ಅಥವಾ ದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ, ಆಟೋಮೇಟೆಡ್ ಹಸಿರುಮನೆ, ಕಂಪ್ಯೂಟರ್ದಿಂದ ಕಂಟ್ರೋಲ್ ಮಾಡ್ತಕ್ಕಂಥ ಹಸಿರುಮನೆಗಳಂತೇಳಿ ನಾವು ಹೇಳ್ಬೋದು. ಇದನ್ನು ಸಾಮಾನ್ಯವಾಗಿ ಇದಕ್ಕೆ ತಗಲ್ತಕ್ಕಂಥ ವೆಚ್ಚಪ್ಪ ಅಂತಂದರೆ 3,500 ರೂಪಾಯಿಗಳಿಂದ 4,500 ರೂಪಾಯಿ ಪ್ರತಿ ಚದರ ಮೀಟರ್ಗೆ ನಮಗೆ ಬೇಕಾಗ್ತದೆ. ಇನ್ನು ಎರಡನೇದು ಹೇಳ್ಬೇಕಪ್ಪ ಅಂತಂದರೆ, ಮಧ್ಯಮ ವೆಚ್ಚ ಅಥವಾ ಅರೆ ವಾತಾವರಣ ನಿಯಂತ್ರಿತ ಅಂತೇಳಿ ನಾವು ಹೇಳಿದ್ದೀವಿ. ಇದರಲ್ಲಿ ಬೆಳಕು, ಉಷ್ಣತೆ ಮತ್ತು ತೇವಾಂಶಗಳನ್ನು ತಕ್ಕ ಮಟ್ಟಿಗೆ ಮಾತ್ರ ನಾವು ನಿಯಂತ್ರಿಸಬಹುದಾಗಿದೆ. ಇವುಗಳನ್ನು ನಿಯಂತ್ರಿಸಲು ಕೆಲವು ಯಂತ್ರಗಳನ್ನು ನಾವು ಇಲ್ಲಿ ಬಳಸ್ತೇವೆ. ಕೆಲವೊಂದು ಬೆಳೆಗಳಲ್ಲಿ ಮತ್ತು ಕೆಲವೊಂದು ಸ್ಥಳಗಳಿಗೆ ಮಾತ್ರ ಇಂಥ ಹಸಿರುಮನೆಗಳು ಸೂಕ್ತವಾಗ್ತವೆ. ಪ್ರತಿ ಚದರ ಮೀಟರ್ಗೆ ಇದು ರೂಪಾಯಿ 2,500 ನಾವು ಖರ್ಚಲ್ಲಿ ನಾವು ಮಾಡ್ತೀವಿ. ಇನ್ನು ಮೂರನೇದಾಗಿ ಹೇಳ್ಬೇಕಪ್ಪ ಅಂದರೆ, ನೈಸರ್ಗಿಕ ಗವಾಕ್ಷಿ ಹಸಿರುಮನೆ ಅಥವಾ ಕಡಿಮೆ ವೆಚ್ಚದ ಹಸಿರುಮನೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಇದರಲ್ಲಿ ವಾತಾವರಣ ನಿಯಂತ್ರಿಸಲು ಯಾವುದೇ ರೀತಿಯಾದಂತಹ ಮಷಿನರಿಗಳನ್ನು ನಾವು ಯಂತ್ರಗಳನ್ನು ನಾವು ಇಲ್ಲಿ ಬಳಸುವುದಿಲ್ಲ. ನಿರ್ಮಾಣ ವೆಚ್ಚ ನಾವು ಇಲ್ಲಿ ತಗೊಂಡಾಗ ಅತಿ ಕಡಿಮೆ ಆಗಿರ್ತದೆ, ಅಂದರೆ 750 ರೂಪಾಯಿಯಿಂದ ಹಿಡಿದು ₹1,000 ಪ್ರತಿ ಚದರ ಮೀಟರ್ಗೆ ನಾವು ಇಲ್ಲಿ ಖರ್ಚು ಮಾಡ್ತೇವೆ. ಈ ರಚನೆಗಳಿರ್ತಕ್ಕಂಥ ಕೆಲವು ಭಾಗಗಳನ್ನು ಮಾತ್ರ ಉಪಯೋಗ ಮಾಡಿಕೊಂಡು ನಾವು ವಾತಾವರಣವನ್ನು ಉಪಯೋಗ ಮಾಡ್ತೇವೆ. ಮಿಸ್ಟ್ ಮತ್ತು ಫಾಗರ್ಗಳನ್ನು ಉಪಯೋಗಿಸಿ ತೇವಾಂಶವನ್ನು ಹೆಚ್ಚಿಸಿ ಮತ್ತು ಕೂಡ ಕಡಿಮೆ ಮಾಡ್ತೇವೆ. ಬದು ಗವಾಕ್ಷಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ತೇವಾಂಶವನ್ನು ಮತ್ತು ಉಷ್ಣತೆಯನ್ನು ಹೆಚ್ಚು ಕಮ್ಮಿ ಮಾಡ್ಕೊತೀವಿ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಾವು ಬೇರೆ ಬೇರೆ ವಿಧಗಳನ್ನಾಗಿ ನಾವು ವಿಂಗಡಿಸ್ಬೋದಾಗಿದೆ. ವಿವಿಧ ಹಸಿರು ಮನೆಗಳಲ್ಲಿ ಯಾವ ಹಸಿರು ಮನೆಗಳು ಹೆಚ್ಚು ಉಪಯುಕ್ತ ಅಂತೀರಿ? ಈಗ ಹೇಳಿದ ಹಾಗೆ ನಾವು ಮೂರು ವಿಧಗಳನ್ನು ನಾವು ಹೇಳಿದ್ವಿ. ಅದರಲ್ಲಿ ಕಡಿಮೆ ವೆಚ್ಚದ ಹಸಿರು ಮನೆಗಳನ್ನು ನಾವು ಹೆಚ್ಚಾಗಿ ನಾವು ಉಪಯೋಗ ಮಾಡ್ತೀವಿ. ಕಡಿಮೆ ವೆಚ್ಚದ ಹಸಿರು ಮನೆ ಅಂತಂದರೆ ನೈಸರ್ಗಿಕ ಗವಾಕ್ಷಿಯ ಪಾಲಿ ಹೌಸು ಅಥವಾ ನೆರಳು ಮನೆ, ಕೀಟ ನಿರೋಧಕ ಪರದೆ ಮನೆ, ಮಂಜಿನ ಮನೆಗಳು, ಪಾಲಿ ಟನೆಲ್ಗಳು, ಇವುಗಳನ್ನು ಹೆಚ್ಚಾಗಿ ನಾವು ಬಳಕೆ ಆಗ್ತವೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಯಾವ ರೀತಿಯ ಬೆಳೆಗಳು ಹಸಿರು ಮನೆ ಅಥವಾ ಸಂರಕ್ಷಿತ ಮನೆಗಳಲ್ಲಿ ಬೆಳೆಯಲು ಸೂಕ್ತವಾಗಿವೆ ಅಂತೀರಿ? ಸರ್, ಇಲ್ಲಿ ನೋಡ್ರಿ, ಹಸಿರು ಮನೆ ತಾಂತ್ರಿಕತೆಯನ್ನು ಅಳವಡಿಸಬೇಕಾದರೆ ನಾವು ಹೆಚ್ಚಿನ ಒಂದು ಹಣಕಾಸದ ಅವಶ್ಯಕತೆ ಬೇಕಾಗ್ತದೆ. ಆದ್ದರಿಂದ ನಾವು ಇಲ್ಲಿ ಬೆಳೆಯುವ ಬೆಳೆಗಳ ಆಯ್ಕೆ ನಾವು ಭಾಳಷ್ಟು ನಾವು ಗಮನವನ್ನು ಕೊಡಬೇಕಾಗ್ತದೆ. ಇದಕ್ಕಾಗಿ ಹೆಚ್ಚು ಬೆಲೆ ಬಾಳುವ ಮತ್ತು ಕಡಿಮೆ ಗಾತ್ರವುಳ್ಳ ಬೆಳೆಗಳನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕಾಗ್ತದೆ. ನೈಸರ್ಗಿಕ ಗವಾಕ್ಷಿ ಮತ್ತು ಕಡಿಮೆ ವೆಚ್ಚದ ಹಸಿರು ಮನೆಯಲ್ಲಿ ಹೂವಿನ ಬೆಳೆಗಳಾದ ಜರ್ಬೆರ, ಗುಲಾಬಿ, ಕಾರ್ನೇಷನ್, ಸೇವಂತಿಗೆ, ಅಲ್ಸ್ಟ್ರೋಮರಿಯಾ, ಲಿಲ್ಲಿ, ಲಿಮೋನಿಯಾ ಮುಂತಾದವುಗಳನ್ನು ಮತ್ತು ತರಕಾರಿ ಬೆಳೆಗಳಾದ ಬಣ್ಣದ ದೊಣ್ಣೆಮೆಣಸಿಕಾಯಿ, ಟೊಮ್ಯಾಟೊ, ಸಲಾಡ್ ಸೌತೆ, ಕಾಂಟಾಲೂಪ್ಸ್ ಮತ್ತು ವಿದೇಶಿ ಸೊಪ್ಪು ತರಕಾರಿಗಳನ್ನು ನಾವು ಇದರಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು ಅಂತೇಳಿ ನಾವು ಹೇಳ್ಬೋದು. ಹಸಿರು ಮನೆಯನ್ನು ನಿರ್ಮಿಸುವಾಗ ಕ್ಷೇತ್ರ ಆಯ್ಕೆ ಮತ್ತು ನಿರ್ಮಿಸುವ ದಿಕ್ಕಿನ ಕಡೆಗೆ ಯಾವ ರೀತಿಯ ಗಮನ ಕೊಡಬೇಕಂತೀರಿ? ಹಸಿರು ಮನೆಯ ನಿರ್ಮಾಣದಲ್ಲಿ ದಿಕ್ಕಿನ ಪಾತ್ರ ಒಂದು ಭಾಳಷ್ಟು ಮಹತ್ವದಾಗಿದೆ. ಸ್ಥಳದ ಆಯ್ಕೆ ಮತ್ತು ದಿಕ್ಕು ಭಾಳಷ್ಟು ಪ್ರಮುಖವಾದವುಗಳು. ನಾವು ಸ್ಥಳವನ್ನು ಆಯ್ಕೆ ಮಾಡಬೇಕಾದ್ರೆ ಆ ಸ್ಥಳ ಹೆಂಗಿರಬೇಕಪ್ಪ ಅಂತಂದರೆ ಸಮತಟ್ಟಾದ ನೀರು ಬಸಿದು ಹೋಗತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. ಎತ್ತರವಾದಂಥ ಕಟ್ಟಡ ಮತ್ತು ಮರಗಳಿಂದ ದೂರವಿರಬೇಕಾಗ್ತದೆ. ಉತ್ತಮ ಗುಣಮಟ್ಟದ ನೀರು ಮತ್ತು ನಿರಂತರ ವಿದ್ಯುತ್ ವ್ಯವಸ್ಥೆ ಇರಬೇಕಾಗ್ತದೆ. ಕಾರ್ಖಾನೆಗಳಿಂದ ಬರತಕ್ಕಂಥ ಕಲುಷಿತ ವಾತಾವರಣದಿಂದ ಈ ಹಸಿರು ಮನೆಗಳು ದೂರವಿರಬೇಕಾಗ್ತದೆ. ಕೌಶಲ್ಯ ಹೊಂದಿದ ಕೂಲಿ ಆಳುಗಳ ಸುಲಭವಾಗಿ ಸಿಗುವಂತಿರಬೇಕು ಮತ್ತು ಕಡಿಮೆ ವೆಚ್ಚದಲ್ಲಿ ಸಿಗುವಂತಿರಬೇಕು. ಈ ಒಂದು ಅಂಶಗಳನ್ನು ನಾವು ಗಮನದಲ್ಲಿ ಇಡಬೇಕಾಗ್ತದೆ. ದಿಕ್ಕಿನ ಕಡೆಗೆ ನಾವು ಗಮನ ಹರಿಸಬೇಕಾದ್ರೆ ಹಸಿರು ಮನೆಯ ದಿಕ್ಕನ್ನು ನಿರ್ಧರಿಸುವಾಗ ಮುಖ್ಯವಾಗಿ ಎರಡು ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗ್ತದೆ. ಮೊದಲನೇದಾಗಿ ಸೂರ್ಯನ ಬೆಳಕು, ಎರಡನೇದಾಗಿ ಬೀಸುವ ಗಾಳಿ. ಈ ಎರಡು ಅಂಶಗಳ ಕಡೆಗೆ ಹೆಚ್ಚಿನ ಒಂದು ಗಮನ ಕೊಡಬೇಕಾಗ್ತದೆ. ಒಂಟು ಕಮಾನಿನ ಹಸಿರು ಮನೆಗಳನ್ನು ನಾವು ಯಾವ ದಿಕ್ಕಿನಲ್ಲಾದರೂ ನಾವು ನಿರ್ಮಿಸಬಹುದು. ಆದರೆ ಬಹು ಕಮಾನಿನ ಹಸಿರು ಮನೆಗಳನ್ನು ಯಾವಾಗಲೂ ನಾವು ಉತ್ತರ ದಕ್ಷಿಣವಾಗಿ ಮಾತ್ರ ನಿರ್ಮಿಸಬೇಕಾಗ್ತದೆ. ಈ ರೀತಿಯಾಗಿ ನಿರ್ಮಿಸುವುದರಿಂದ ಸೂರ್ಯನ ಬೆಳಕನ್ನು ಪರಿಣಾಮಕಾರಿಯಾಗಿ ಬೆಳೆಗಳಿಗೆ ಒದಗಿಸುವುದಲ್ಲದೆ ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಿಂದ ಬೀಸತಕ್ಕಂಥ ವೇಗದ ಗಾಳಿಯಿಂದ ಬದುಕಿಗೆ ಆಗತಕ್ಕಂಥ ಡ್ಯಾಮೇಜನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬಹುದಾಗಿದೆ. ಇನ್ನು ಹಸಿರು ಮನೆ ನಿರ್ಮಿಸಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಮತ್ತು ನಿರ್ಮಿಸುವ ಬಗ್ಗೆ ಯಾವ ರೀತಿ ಇದಂತೀರಿ? ಈ ಒಂದು ಹಸಿರು ಮನೆಯನ್ನು ಕಡಿಮೆ ವೆಚ್ಚದ ಹಸಿರು ಮನೆಯನ್ನು ನಿರ್ಮಿಸಬೇಕಾದರೆ ನಮಗೆ ಚೌಕಟ್ಟು ಮತ್ತು ಹೊದಿಕೆ ಭಾಳಷ್ಟು ಮುಖ್ಯವಾದವು ಸರ್. ಮೆದು ಕಬ್ಬಿಣದ ಪೈಪ್ಗಳನ್ನು ಉಪಯೋಗಿಸಿ ಚೌಕಟ್ಟನ್ನು ನಿರ್ಮಿಸಬಹುದು. ವಾಣಿಜ್ಯ ಬೆಳೆಗಳ ಬೇಸಾಯಕ್ಕೆ ಕನಿಷ್ಠ ನಮಗೆ ಅಂತಂದರೆ 5 ಗುಂಟ ನಾವು ಹಸಿರು ಮನೆಯನ್ನು ನಿರ್ಮಿಸಬೇಕಾಗ್ತದೆ. ಚೌಕಟ್ಟಿನ ಎತ್ತರ ಎಷ್ಟಿರಬೇಕಪ್ಪ ಅಂತಂದರೆ 5 ರಿಂದ 6 ಮೀಟ್ರ್ ಎತ್ತರ ಇರಬೇಕು. ಹಸಿರು ಮನೆಯ ಮೇಲೆ ನಾವು ಏನು ಗವಾಕ್ಷಿಯನ್ನು ಬಿಡ್ತೀವಲ್ಲ ಅದು ಮಿನಿಮಮ್ ಅಂತಂದರೂ 1 ಮೀಟ್ರ್ ನಮಗೆ ಎತ್ತರ ಇರಬೇಕಾಗ್ತದೆ. ಈ ಒಂದು ರಚನೆಗೆ ಮೇಲೆ 700 μ UV ಕಿರಣ ನಿರೋಧಕ ಶಕ್ತಿಯುಳ್ಳದಂತಹ ದಪ್ಪನಾದಂತಹ ಪಾಲಿಥಿನ್ ಸೀಟಿಯನ್ನು ಅಥವಾ ಹೊದಿಕೆಯನ್ನು ನಾವು ಹೊದಿಸಬೇಕಾಗ್ತದೆ. ಚೌಕಟ್ಟಿನ 4 ಬದಿಗಳಲ್ಲಿ ಗಾಳಿಯಾಡಲು ಗವಾಕ್ಷಿಗಳನ್ನು ಬಿಟ್ಟು ಅವುಗಳಿಗೆ 40-50 ಮೆಶ್ ಗಾತ್ರದ ಕೀಟ ಪರದೆಯನ್ನು ನಾವು ಬಳಸಬೇಕಾಗ್ತದೆ. ಗವಾಕ್ಷಿಗಳನ್ನು ಮುಚ್ಚಕ ಮತ್ತು ತೆರೆಯಕ ಅನುಕೂಲವಾಗುವಂತೆ ಪಾಲಿಥಿನ್ ಹಾಳೆಯಿಂದ ಎತ್ತುವ ಮತ್ತು ಇಳಿಸುವ ಪರದೆಗಳನ್ನು ನಾವು ಹಾಕಬೇಕಾಗ್ತದೆ. ಇನ್ನು ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾದ್ರೆ 50-75 ನೆರಳು ಪರದೆಯನ್ನು ಸುಮಾರು 3-4 ಮೀಟ್ರ್ ಎತ್ತರದಲ್ಲಿ ಒಳಗಡೆಗೆ ನಮ್ಮ ಅವಶ್ಯಕತೆಗೆ ತಕ್ಕಂಥ ಅವುಗಳನ್ನು ಅಳವಡಿಸಬೇಕು. ಇದೇ ರೀತಿಯಾಗಿ ನೆರಳು ಪರದೆಯನ್ನು ನಾವು ಮಾಡಬೇಕಾದ್ರೆ ಅಥವಾ ನೆರಳು ಮನೆಯನ್ನು ನಾವು ಮಾಡಬೇಕಾದ್ರೆ ಸುಮಾರು ಎತ್ತರ ಎಷ್ಟು ಬೇಕಪ್ಪ ಅಂದರೆ 3-4 ಮೀಟ್ರ್ ಎತ್ತರದಲ್ಲಿರಬೇಕು. ಆಮೇಲೆ ಇದೇ ರೀತಿಯಾಗಿ ಮೇಲುಗಡೆ ನಾವು ಹಸಿರು ನೆರಳು ಮನೆಯನ್ನು ನೆರಳು ಪರದೆಯನ್ನು ನಾವು ಹಾಕಬೇಕಾಗ್ತದೆ. ಬದುಗಳಿಗೆ ನಾವು 40-60 ಮೆಶ್ ಅಥವಾ 50 ಮೆಶ್ ಗಾತ್ರದ ಕೀಟ ಪರದೆಯನ್ನು ನಾವು ಬಳಸಬೇಕಾಗ್ತದೆ. ಇದರಿಂದ ಕೀಟಗಳ ಹರಡುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿಯೂ ಕೂಡ ನಾವು ಆರ್ದ್ರತೆಯನ್ನು ಹೆಚ್ಚು ಕಮ್ಮಿ ಮಾಡಬೇಕಂತಂದರೆ ನಾವು ಮಿಸ್ಟ್ಗಳನ್ನು ಫಾಗರ್ಗಳನ್ನು ಕೂಡ ನಾವು ಅಳವಡಿಸಿಕೋಬೇಕಾಗ್ತದೆ. ಈ ರೀತಿ ಮಾಡುವುದರಿಂದ ನಾವು ಪೂರಕವಾದಂಥ ವಾತಾವರಣ ಬೆಳೆಗಳಿಗೆ ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಯಾವ ರೀತಿಯಾಗಿ ಹಸಿರು ಮನೆಯಲ್ಲಿ ಹವಾಗುಣವನ್ನು ನಿರ್ವಹಣೆ ಮಾಡಬಹುದು ಅಂತೀರಿ? ಸಾಮಾನ್ಯವಾಗಿ ಹಸಿರು ಮನೆಗಳಲ್ಲಿ ಹೊರಗಡೆಯ ಉಷ್ಣತೆಗಿಂತ 3-10 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಜಾಸ್ತಿ ಇರ್ತದೆ. ಈ ಒಂದು ಸ್ಥಳ ಮತ್ತು ಇದು ಏನಾಯ್ತಪ್ಪ ಅಂತಂದರೆ ಸ್ಥಳ ಮತ್ತು ಋತುಮಾನಗಳ ಮೇಲೆ ಅವಲಂಬಿತವಾಗಿರ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡುವುದು ಒಂದು ಮುಖ್ಯವಾದಂಥ ಅಂಶ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಕಡಿಮೆ ವೆಚ್ಚದ ಹಸಿರು ಮನೆಗಳಲ್ಲಿ ನೈಸರ್ಗಿಕವಾಗಿ ಗಾಳಿ ಆಡುವಂತೆ 4 ಬದಿಯ ಗವಾಕ್ಷಿಗಳನ್ನು ಉಷ್ಣತೆ ಹೆಚ್ಚಾದಾಗ ತೆರೆಯಬೇಕು ಮತ್ತು ಬೆಳಕಿನ ಪ್ರಮಾಣ ಹೆಚ್ಚಾದಾಗ ನೆರಳು ಪರದೆಯನ್ನು ನಾವು ಬಳಸಬೇಕಾಗ್ತದೆ. ಇದಲ್ಲದೆ ತುಂತುರು ನೀರಾವರಿಗಳನ್ನು ಅಥವಾ ಫಾಗರ್ಗಳನ್ನು ಬಳಸುವುದರಿಂದ ಆರ್ದ್ರತೆಯನ್ನು ಹೆಚ್ಚಿಸಬಹುದಾಗಿದೆ ಮತ್ತು ಉಷ್ಣತೆಯನ್ನು ಕಡಿಮೆ ಮಾಡಬಹುದಾಗಿದೆ. ಇದಲ್ಲದೆ ರಾತ್ರಿ ವೇಳೆಯಲ್ಲಿ ಬದು ಗವಾಕ್ಷಿಗಳನ್ನು ಮುಚ್ಚುವುದರಿಂದ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವನ್ನು ಹೆಚ್ಚಿಸಿ ದ್ಯುತಿಸೋಸ್ಲೇಷಣ ಕ್ರಿಯೆಗೆ ಸಹಾಯ ಆಗುವಂತೆ ಮಾಡಿ ಹೆಚ್ಚು ದ್ಯುತಿಸೋಸ್ಲೇಷಣ ಕ್ರಿಯೆ ಮಾಡುವಂತೆ ಮಾಡಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯುವಂತೆ ಇಲ್ಲಿ ಕೂಡ ನಾವು ಮಾಡಬಹುದಾಗಿದೆ. ಹಸಿರು ಮನೆಗಳಲ್ಲಿ ಯಾವ ರೀತಿಯಾಗಿ ಹನಿ ಮತ್ತು ರಸ ನೀರಾವರಿಯನ್ನು ಅಳವಡಿಸಬಹುದು ಅಂತೀರಿ? ಇಲ್ಲಿ ಮುಖ್ಯವಾದದಂತಂದರೆ ತುಂತು ನೀರಾವರಿಯನ್ನು ಹಸಿರು ಮನೆಯಲ್ಲಿ ಆರ್ದ್ರತೆಯನ್ನು ಹೆಚ್ಚಿಸಲು ಮತ್ತು ಉಷ್ಣತೆಯನ್ನು ಕಡಿಮೆ ಮಾಡಲು ಬಳಸಲಾಗ್ತದೆ. ಮಂಜಿನಂತೆ ನೀರು ಚಿಂತಕ್ಕಂಥ ನಾವು ಫಾಗರ್ ಅಂತೇಳಿ ನಾವು ಕರಿತೀವಲ್ಲ, ಅವುಗಳನ್ನು 3 ಮೀಟರ್ x 3 ಮೀಟರ್ ಒಂದರಂತೆ ನಾವು ಅಳವಡಿಸಬೇಕಾಗ್ತದೆ. ಇನ್ನು ಬೆಳೆಗಳಿಗೆ ಬೇಕಾಗುವ ನೀರನ್ನು ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸಿ ಒದಗಿಸಬೇಕಾಗ್ತದೆ. ಪ್ರತಿ ಮಡಿಗೆ 1 ಅಥವಾ 2 ಲೀಟರ್ಗಳನ್ನು ಹಾಕಿ ಬೆಳೆಗೆ ಬೇಕಾದಷ್ಟು ನೀರನ್ನು ಒದಗಿಸಬೇಕಾಗ್ತದೆ. ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ರಸ ನೀರಾವರಿ ಮೂಲಕ ಒದಗಿಸಬೇಕು. ಅದನ್ನು ನಾವು ಅಂದರೆ ಗೊಬ್ಬರವನ್ನು ಹನಿ ನೀರಾವರಿ ಮೂಲಕ ನಾವು ಒದಗಿಸಿದರೆ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡೆಯಬಹುದಾಗಿದೆ. ಅದಕ್ಕಾಗಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಬಳಸಿ ನಾವು ಉತ್ತಮ ರೀತಿಯಂತಹ ನಾವು ಪೋಷಕಾಂಶಗಳನ್ನು ಒದಗಿಸಿ ಉತ್ತಮವಾದಂಥ ಇಳುವರಿಯನ್ನು ಪಡೆಯಬಹುದಾಗಿದೆ. ಇನ್ನು ಒಂದು ಅಂಶವನ್ನು ನಾವು ಇಲ್ಲಿ ಗಮನದಲ್ಲಿಡಬೇಕಪ್ಪ ಅಂತಂದರೆ ಕ್ಯಾಲ್ಸಿಯಂ ಗೊಬ್ಬರವನ್ನು ಇನ್ನುಳಿದ ಗೊಬ್ಬರಗಳೊಂದಿಗೆ ಜೊತೆಗೆ ನಾವು ಬಳಸಬಾರದು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಹಸಿರು ಮನೆಯಲ್ಲಿ ಯಾವ ರೀತಿಯಾಗಿ ಕೀಟ ಮತ್ತು ರೋಗಗಳ ಬಗೆಗೆ ನಾವು ಗಮನ ಕೊಡಬೇಕಂತೀರಿ? ಇದು ಭಾಳಷ್ಟು ಮುಖ್ಯವಾದಂಥ ಅಂಶ ಅಂತ ನಾವು ಹೇಳ್ಬೋದು ಸರ್. ಇಲ್ಲಿ ಒಂದು ಹಸಿರು ಮನೆಗಳನ್ನು ಪಾಲಿಥೀನ್ ಹಾಳೆ ಮತ್ತು ಕೀಟ ಪರದೆಯಿಂದ ಪೂರ್ಣವಾಗಿ ಮುಚ್ಚುವುದರಿಂದ ಕೀಟ ಮತ್ತು ರೋಗಗಳನ್ನು ನಿಯಂತ್ರಣದಲ್ಲಿಡಬಹುದು. ಇದಲ್ಲದೆ ಎಂಟಿ ಚೇಂಬರ್ಗಳನ್ನು ನಾವು ಮಾಡಲೇಬೇಕಾಗ್ತದೆ. ಪ್ರತಿಯೊಂದು ಹಸಿರು ಮನೆಗೆ ಎಂಟಿ ಚೇಂಬರ್ ಮಾಡುವುದರಿಂದ ನಾವು ಕೀಟ ಮತ್ತು ರೋಗಗಳಿಂದ ರಕ್ಷಣೆಯನ್ನು ಮಾಡೋದಂತಾಗ್ತದೆ. ಇದಲ್ಲದೆ ನಾವು ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರ ಸ್ವಚ್ಛತೆ ಕಡೆಗೂ ಕೂಡ ನಾವು ಗಮನವನ್ನು ಕೊಡಬೇಕಾಗ್ತದೆ. ಇದಲ್ಲದೆ ಇದರ ಹೊರತಾಗಿಯೂ ಹೆಚ್ಚಿನ ತೇವಾಂಶ ಮತ್ತು ಒತ್ತಾಗಿ ಬೆಳೆದ ಬೆಳೆಗಳಿಂದ ಕೀಟ ಮತ್ತು ರೋಗಗಳು ವೇಗವಾಗಿ ಹರಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸಕಾಲದಲ್ಲಿ ಅವುಗಳನ್ನು ನಾವು ಗುರುತು ಮಾಡಿಕೊಂಡು ಕೀಟ ಮತ್ತು ರೋಗಗಳನ್ನು ಹರಡದಂತೆ ಸೂಕ್ತವಾದಂತಹ ಕ್ರಮಗಳನ್ನು, ಕೀಟನಾಶಕಗಳನ್ನು, ರೋಗನಾಶಕಗಳನ್ನು ನಾವು ಉಪಯೋಗ ಮಾಡಿಕೊಂಡು ಅವುಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ನಾವು ನಿಯಂತ್ರಣದಲ್ಲಿಟ್ಟು ಇವುಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಇನ್ನು ಕಡಿಮೆ ವೆಚ್ಚದ ಹಸಿರು ಮನೆಗಳಲ್ಲಿ ಮತ್ತು ನೆರಳು ಮನೆಗಳಲ್ಲಿ ಯಾವ ಹೂವಿನ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳಿಬೋದು ಅಂತೀರಿ? ಇಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಕಡಿಮೆ ವೆಚ್ಚದ ಹಸಿರು ಮನೆಗಳಲ್ಲಿ ಮತ್ತು ನೆರಳು ಮನೆಗಳಲ್ಲಿ ಹೂವಿನ ಬೆಳೆಗಳಾದಂತಹ ಜರ್ಬೆರಾ ಅಂದರೆ ಡಚ್ ಗುಲಾಬಿ, ಕಾರ್ನೇಷನ್ನು, ಸೇವಂತಿಗೆ ಮುಂತಾದವುಗಳನ್ನು ಲಾಭವಾಗಿ ಬೆಳೆಯಬಹುದಾಗಿದೆ. ಆದರೆ ಬೆಳೆಗಳನ್ನು ನೆರಳು ಮನೆಯಲ್ಲಿ ಲಾಭಕವಾಗಿ ಬೆಳೆಯಬಹುದಾದರೂ ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಿಂದ ರಕ್ಷಿಸುವ ರಚನೆಗಳನ್ನು ಹೊಂದುವುದು ಅತಿ ಅವಶ್ಯಕ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಇದಲ್ಲದೆ ಮಂಜಿನ ಮನೆ ಮತ್ತು ನೆರಳು ಮನೆಗಳನ್ನು ಉಪಯೋಗಿಸಿ ಅಲಂಕಾರಿಕ ಸಸಿಗಳ ಸಸ್ಯಾಭಿವೃದ್ಧಿಯನ್ನು ಕೈಗೊಂಡು ಅಧಿಕ ಲಾಭ ಗಳಿಸಬಹುದಾಗಿದೆ. ಇನ್ನು ಮಧ್ಯಮ ವೆಚ್ಚದ ಮತ್ತು ಅಧಿಕ ವೆಚ್ಚದ ಹಸಿರು ಮನೆಗಳಲ್ಲಿ ಆಂಥೂರಿಯಂ, ಆರ್ಕಿಡ್ಸ್, ಅಲ್ಸ್ಟ್ರೋಮರಿಯಾ, ಲಿಲ್ಲಿ ಮುಂತಾದ ಹೂಗಳನ್ನು ಬೆಳೆದು ಲಾಭವನ್ನು ಮಾಡ್ಕೋಬೋದಾಗಿದೆ. ಜರ್ಬರವನ್ನು ನಾವು ನೆರಳು ಮನೆಯಲ್ಲಿ ಬೆಳೆದಾಗ, ನೈಸರ್ಗಿಕ ಗವಾಕ್ಷಿ ಹಸಿರು ಮನೆಯಲ್ಲಿ ಬೆಳೆದಾಗ ಸುಮಾರು 3-4 ಲಕ್ಷ ರೂಪಾಯಿ ಆದಾಯವನ್ನು ಪಡೆಯಬಹುದು. ಆಮೇಲೆ ಇದೇ ರೀತಿಯಾಗಿ ನೈಸರ್ಗಿಕ ಗವಾಕ್ಷಿ ಹಸಿರು ಮನೆಯಲ್ಲಿ ಅಥವಾ ಪಾಲಿಹೌಸ್ನಲ್ಲಿ 5 ಗುಂಟೆಯಲ್ಲಿ ನಾವು ಜರ್ಬರವನ್ನು ಬೆಳೆದಾಗ ಸುಮಾರು 2.5-3 ಲಕ್ಷ ರೂಪಾಯಿವರೆಗೂ ಆದಾಯವನ್ನು ಪಡೆಯಬಹುದು. ಕಾರ್ನೇಷನ್ನು ನಾವು 5 ಗುಂಟೆಯಲ್ಲಿ ಬೆಳೆದಾಗ ಸುಮಾರು 2.5-3 ಲಕ್ಷ ರೂಪಾಯಿವರೆಗೂ ಆದಾಯವನ್ನು ಪಡೆಯಬಹುದು. ಡಚ್ ಗುಲಾಬಿಯನ್ನು ಪಾಲಿಹೌಸ್ನಲ್ಲಿ ಬೆಳೆದಾಗ 2-2.5 ಲಕ್ಷ ರೂಪಾಯಿವರೆಗೆ ನಾವು ಆದಾಯವನ್ನು ಪಡೆಯಬಹುದು. ಆಂಥೂರಿಯಮನ್ನು ನಾವು ಈ ಒಂದು ಪ್ಯಾಡ್ ಆ್ಯಂಡ್ ಪ್ಯಾನ್ ಸಿಸ್ಟಮ್ನಲ್ಲಿ ಬೆಳೆದಾಗ ಸುಮಾರು 5 ಗುಂಟೆಯಲ್ಲಿ ಬೆಳೆದಾಗ 3.5 ಲಕ್ಷದವರೆಗೂ ನಾವು ಆದಾಯವನ್ನು ನಾವು ಪಡೆಯಬಹುದು ಅಂತೇಳಿ ನಾವು ಇಲ್ಲಿ ಹೇಳಬಹುದು. ಸಂರಕ್ಷಿತ ಕೃಷಿಯಲ್ಲಿ ಹೂವನ್ನು ಬೆಳೆಯುವವರಿಗೆ ತಮ್ಮ ಸಲಹೆ ಏನಂತೀರಿ? ಈ ಒಂದು ಕಡಿಮೆ ವೆಚ್ಚದ ಹಸಿರು ಮನೆಗಳಲ್ಲಿ ಹೂ ಬೆಳೆಗಳನ್ನು ಬೆಳೆಯಬೇಕಾದರೆ ನಾವು ಹೇಳಿದಲ್ಲ ಹೈ ವ್ಯಾಲ್ಯೂಡ್ ಹೆಚ್ಚು ವೆಚ್ಚವುಳ್ಳ ಮತ್ತು ಕಡಿಮೆ ಗಾತ್ರದ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹೆಚ್ಚಾಗಿ ಹೂ ಬೆಳೆಗಳಂತಂದರೆ ಜರ್ಬರ, ಡಚ್ ಗುಲಾಬಿ, ಕಾರ್ನೇಷನ್ನು, ಸೇವಂತಿಗೆ ಇಂಥವುಗಳನ್ನು

ಪೆಟ್ಟಿಗೆಯು ಅಂದ್ರೆ ಸಂಸಾರ ಕೋಣೆ ಸಂಪೂರ್ಣ ತುಂಬಿದಾಗ ಜೇನು ಸುಗ್ಗಿಯ ಕಾಲದಲ್ಲಿ ಮೇಲ್ಭಾಗದಲ್ಲಿ ತುಪ್ಪದ ಕೋಣೆಯನ್ನ ಇರಿಸಬೇಕು. ಜೇನು ಕೋಣೆಯನ್ನ ಗಮನಿಸ್ತಾ ಇದ್ದು ಅದರಲ್ಲಿನ ಕನಿಷ್ಠ 70% ಕಣಗಳು ಜೇನಿನಿಂದ ಭರ್ತಿಯಾಗಿ ಮುಚ್ಚಲ್ಪಟ್ಟಾಗ ಅದು ಜೇನು ತೆಗೆಯಲು ಸಕಾಲವಾಗಿರುತ್ತೆ. ಆ ಸಂದರ್ಭದಲ್ಲಿ ಜೇನು ಕೋಣೆಯ ಎರೆಗಳನ್ನು ಒಂದೊಂದಾಗಿ ಹೊರತೆಗೆದು ಹುಳಗಳನ್ನು ಕೊಡವಿ ಕಣಗಳ ಮುಚ್ಚಳವನ್ನು ಹರಿತವಾದ ಚಾಕುವಿನಿಂದ ತೆಗೆದು ಜೇನು ತೆಗೆಯುವ ಯಂತ್ರದೊಳಗೆ ಎರೆಯನ್ನು ಇಟ್ಟು ತುಪ್ಪವನ್ನು ಬೇರ್ಪಡಿಸಿಕೊಳ್ಬೇಕು. ಹೀಗೆ ಖಾಲಿ ಮಾಡಿದ ಎರೆಗಳನ್ನು ಪುನಃ ಪೆಟ್ಟಿಗೆಯೊಳಗೆ ಇರಿಸಬೇಕು. ಸುಗ್ಗಿಯ ಕಾಲದಲ್ಲಿ 15-20 ದಿವಸಕ್ಕೊಮ್ಮೆ ಈ ರೀತಿ ತುಪ್ಪವನ್ನು ತೆಗಿಬಹುದು. ಸುಗ್ಗಿಯ ನಂತರ ಸಾಮಾನ್ಯವಾಗಿ ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆಯಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಖಾಲಿ ಎರೆಗಳು ಕಂಡು ಬಂದಾಗ ಅಂತಹ ಎರೆಗಳನ್ನು ತೆಗೆದುಹಾಕಬೇಕು. ಆಹಾರದ ಅಭಾವ ಉಂಟಾದಾಗ ಜೇನು ಕುಟುಂಬಕ್ಕೆ ಸಕ್ಕರೆ ಪಾಕವನ್ನು ಒದಗಿಸ್ತಿರಬೇಕು. ಕಾರಣಾಂತರದಿಂದ ರಾಣಿ ಇಲ್ಲದೆ ಹೋದರೆ ಬೇರೆ ಕುಟುಂಬದಿಂದ ರಾಣಿ ಕಣಗಳು ಲಭ್ಯ ಇದ್ದರೆ ಅವುಗಳನ್ನು ಕತ್ತರಿಸಿ ತಂದು ಕೊಡಬೇಕು, ಅಥವಾ ರಾಣಿ ಇಲ್ಲದ ಕುಟುಂಬವನ್ನು ಇನ್ನೊಂದು ರಾಣಿ ಇರುವ ಕುಟುಂಬದೊಡನೆ ಒಂದುಗೂಡಿಸಬೇಕು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಕಸಬಾ ಜಂಬಗಿಯ ಕೆಂಚವ್ವ ಸಣ್ಣ ತಮ್ಮಪ್ಪಗಳು ಹಾಗೂ ಮೇಳದವರಿಂದ ಚೌಡಕಿ ಪದಗಳನ್ನು ಕೇಳೋಣ. ಬಾಣ ಮುದುಕಿವಳೆ ತೇಟ, ಮುಪ್ಪಾನ ಮುದುಕಿವಳೆ ತೇಟ, ಕವಿಸರ ಕೆಳಹದ ನೆಂಟ, ಓ ಜೀ ಜೀ ಜೇ, ಕವಿಸರ ಕೆಳಹದ ನೆಂಟ, ಓ ಜೀ ಜೀ ಜೇ, ಕವಿಸರ ಕೆಳಹದ ನೆಂಟ, ಓ ಜೀ ಜೀ ಜೇ, ಕವಿಸರ ಕೆಳಹದ ನೆಂಟ. ಆ ಹೊತ್ತ ಇತ್ತ ಮಂಗಳಾರ, ಓ ಜೀ ಜೀ ಜೀ, ಆ ಹೊತ್ತ ಇತ್ತ ಮಂಗಳಾರ, ಓ ಜೀ ಜೀ ಜೀ, ಆ ಹೊತ್ತ ಇತ್ತ ಮಂಗಳಾರ, ಓ ಜೀ ಜೀ ಜೀ, ಆ ಹೊತ್ತ ಇತ್ತ ಮಂಗಳಾರ, ಹೊತ್ತ ಇತ್ತ ಮಂಗಳಾರ, ಜಳಕ ಮಾಡ ತಾಳಗಾಡ್ ಬೀಳೆ, ಓ ಜೀ ಜೀ ಮಾಡ ತಾಳು ಗಾಡಿ, ಓ ಜೀ ಜೀ ಜೇ, ಜಗ ಮಾಡ ತಾಳು ಗಾಡಿ, ಓ ಜೀ ಜೀ ಜೇ, ಜಗ ಮಾಡ ತಾಳು ಗಾಡಿ, ಓ ಜೀ ಜೀ ಜೇ, ಜಗ ಮಾಡ ತಾಳು ಗಾಡಿ, ಜಗ ಮಾಡ ತಾಳು ಗಾಡಿ, ಹಣಿಗಚ್ಚ ತಾಳು ಭಂಡಾರ, ಓ ಜೀ ಜೀ ಜೇ, ಹಣಿಗಚ್ಚ ತಾಳು ಭಂಡಾರ. ಬತ್ತಿಗೆ ಅಳ್ಳಿ ಕೊಡದಂತ ಅವರ ಕಿಗಚ್ಚ ತರಪಂಟ ಅವರ ಕಿಗಚ್ಚ ತರಪಂಟ ಬತ್ತಿಗೆ ಹಳ್ಳಿ ಇಲ್ಲಂದ ಬಂಗಿ ಪೂರಿ